ಇವರಿಗೆ 4 ವರ್ಷಗಳ ಅನುಭವ ಇದೆ. ಇವರು MD ಪಂಚಕರ್ಮದಲ್ಲಿ ವಿಶೇಷಜ್ಞರಾಗಿದ್ದಾರೆ. ಸ್ವಾಗತ ಡಾಕ್ಟರ್ ಅಶ್ವಿನಿ ಹುಟಗಿ ಅವರಿಗೆ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನನ್ನ ನಮಸ್ಕಾರ. ಪಂಚಕರ್ಮ ಚಿಕಿತ್ಸೆ ಆಯುರ್ವೇದ ಮಹಾವಿದ್ಯಾಲಯ ಹುಬ್ಬಳ್ಳಿ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ 4 ವರ್ಷಗಳ ಅನುಭವ ಇದೆ. ಇವರು MD ಪಂಚಕರ್ಮದಲ್ಲಿ ವಿಶೇಷಜ್ಞರಾಗಿದ್ದಾರೆ. ಸ್ವಾಗತ ಡಾಕ್ಟರ್ ಅಶ್ವಿನಿ ಹುಟಗಿ ಅವರಿಗೆ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನನ್ನ ನಮಸ್ಕಾರ. ಪಂಚಕರ್ಮ ಚಿಕಿತ್ಸೆ ಉತ್ತಮವಾಗಿರುತ್ತೋ. ನೆಕ್ಸ್ಟ್ ತ್ರಿಮಲಗಳು, ಪುರುಷ, ಮೂತ್ರ, ಸ್ವೇದ, ಇದೆಲ್ಲ ಕರೆಕ್ಟ್ ಆಗಿ ಯಾವಾಗ ಫಾರ್ಮ್ ಆಗಿ ಯಾವಾಗ ಎಕ್ಸ್ಪೆಲ್ ಹೊರಗಡೆ ಹೋಗ್ತದೋ ಈ ಎಲ್ಲಾ ಸಮಾವಸ್ಥದಲ್ಲಿದ್ದಾಗ ಮಾತ್ರ ಹೆಲ್ದಿ ಆಗಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಇದರಲ್ಲಿ ಯಾವಾಗ ಇಂಬ್ಯಾಲೆನ್ಸಸ್ ಆಗುತ್ತೋ ಆಗ ಒಂದು ರೋಗ ಉತ್ಪತ್ತಿ ಆಗುತ್ತೆ. ಹಾ, ರೋಗ ಉತ್ಪತ್ತಿ ಆಗ್ತದ ಅಂತ ನೀವು ಹೇಳಿದ್ರಿ. ಈಗ ಆಯುರ್ವೇದದೊಳಗ ದೇಹಕ್ಕೆ ಬರುವಂತಹ ರೋಗವನ್ನ ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ? ಯಾವ ರೀತಿ ಚಿಕಿತ್ಸೆಗಳನ್ನ ಅಲ್ಲಿ ಪಂಚಕರ್ಮದ ಮೂಲಕ ಕಂಡುಕೊಳ್ತೀರಿ? ಈಗ ಹೇಳಿದೆ, ವಾತ ಪಿತ್ತ ಕಫ, ಇದು 3 ಯಾವಾಗ ಸಮಾವಸ್ಥದಲ್ಲಿ ಇರುತ್ತೋ, ನಮ್ಮ ಅಗ್ನಿ ಯಾವಾಗ ಸಮಾವಸ್ಥೆ ಇರುತ್ತೋ ಆಗ ಹೆಲ್ದಿ ಕಂಡೀಷನ್ ಇರುತ್ತೆ. ಯಾವಾಗ್ಲಿ ದೋಷಗಳು ಸಮವಾಗೇ ಇರಬೇಕು ಅಂತಲ್ಲ, ನಾವೆಷ್ಟೇ ಸ್ವಸ್ಥರಾಗಿದ್ರು ಹೇಗೆ ಸೀಸನ್ ಚೇಂಜ್ ಆಗುತ್ತೆ. ಈಗ ಮಳೆಗಾಲ ಶುರು ಆಗ್ತದೆ, ಈ ಸೀಸನ್ ಅಲ್ಲಿ ಒಂದ್ ಸ್ವಲ್ಪ ದೆಮ್ಮು, ಶೀತ, ಕೆಮ್ಮು, ನೆಗಡಿ ಸಹಜ, ಯಾಕಂದ್ರೆ ವಾತಾವರಣದಲ್ಲಿ ಒಂದು ಚೇಂಜಸ್ ಆಗ್ತದೆ. ಸೇಮ್ ಥಿಂಗ್, ವಾತಾವರಣದಲ್ಲಿ ಹೇಗೆ ಚೇಂಜ್ ಆಗ್ತಿದೆಯೋ ಹಾಗೆ ನಮ್ಮ ದೇಹದಲ್ಲೂ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗ್ತದೆ. ಋತು ಅನುಸಾರವಾಗಿ ಆ ದೋಷಗಳು ಏರುಪೇರು ಆಗುದು ಸಹಜ ಮ್ಯಾಮ್. ಈ ದೋಷಗಳು ಏರುಪೇರಾದಾಗ ಒಂದಿಷ್ಟು ಆಮ ಅಂದ್ರೆ ವಿಷ ಉತ್ಪತ್ತಿ ಆಗ್ತಾ ಹೋಗ್ತದೆ. ಆ ವಿಷ ಉತ್ಪತ್ತಿ ಆದ ಹಾಗೆ ಸೀಸನ್ ವೈಸ್ ನಮ್ಗೆ ಒಂದಿಷ್ಟು ರೋಗಗಳು ಬರುತ್ತೆ. ಅದು ಯಾವ್ದು ಚಿಕ್ಕ ಪುಟ್ಟ ರೋಗ ಇರ್ಬೋದು ಅಥವಾ ಕ್ರಾನಿಕ್ ಡಿಸೀಸ್ ಅಂದ್ರೆ ಇದು ಸೋರಿಯಾಸಿಸ್, ನೆಕ್ಸ್ಟ್ ಅಸ್ಥಮ್ಯಾಟಿಕ್ ಕಂಡೀಷನ್ಸ್, ಇದೆಲ್ಲ ಕ್ರಾನಿಕ್ ಕಂಡೀಷನ್ಸ್, ಈ ತರದ್ದು ಕಂಡೀಷನ್ಸ್ ಬರೋದು ಸಹಜ. ನೆಕ್ಸ್ಟ್ ನಮ್ಮ ಪಂಚಕರ್ಮದಲ್ಲಿ ಮೇನ್ಲಿ ನಾವು ಪಂಚಶೋಧನ ಅಂದ್ರೆ ಶೋಧನಗಳು, ಕ್ಲೆನ್ಸಿಂಗ್ ಥೆರಪಿ, ಡಿಟಾಕ್ಸಿಫಿಕೇಶನ್ ಥೆರಪಿಸ್ ಅಂತ ಹೇಳ್ತೇವೆ. ಏನಂದ್ರೆ ಶಮನ ಅಂದ್ರೆ ಶೋಧನದ ನಂತರ ದೋಷ ಸ್ಪೆಸಿಫೈ ಮಾಡ್ಲಿಕ್ಕೆ ಒಂದು ಚಿಕಿತ್ಸೆ ಕೊಡ್ತೇವೆ. ಶೋಧನೆ ಶಮನ, ಇದೆರಡು ಪಂಚಕರ್ಮದ್ದು ಒಂದು ಮೂಲ ಚಿಕಿತ್ಸಾ ಪದ್ಧತಿಗಳು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಈಗ ಹೆಲ್ದಿ ಕಂಡೀಷನ್ ಇದ್ದಾರೆ, ಅವ್ರ ಹೆಲ್ತ್ ಇನ್ನೂ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅಂದ್ರೆ ಅವರಿಗೆ ಋತು ಶೋಧನೆ ಕೊಡ್ತಾ ಬರೋದು. ಆಗ್ನೇ ಹೇಳಿದ್ದಲ್ಲಮ್ಮ, ಸೀಸನ್ ವೈಸ್ ಚೇಂಜ್ ಆಗ್ತಾ ಹೋದಾಗೆ, ಋತು ಚೇಂಜ್ ಆಗ್ತಾ ಹೋದಾಗೆ ದೋಷಗಳು ಏರುಪೇರು ಆಗುವಂಥದ್ದು ಅಂದ್ರೆ ಒಂದು ವಾತ ಪಿತ್ತ ಕಫ ವೃದ್ಧಿ ಆಗೋದು, ಕ್ಷಯ ಆಗೋದು, ಇದು ಸರ್ವೇ ಸಾಮಾನ್ಯ ಸಹಜ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವೀಗ ಯುಗಾದಿಗೆ, ದಸರಾ, ದೀಪಾವಳಿ ಈ ಟೈಮಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೇವೆ, ಸುಣ್ಣ ಬಣ್ಣ ಸಾರಿಸಿ ಶುಚಿ ಮಾಡ್ಕೊಳ್ತೇವೆ. ಆದ ನಂತರ ನೆಕ್ಸ್ಟ್ ಹಬ್ಬ ಹರಿದಿನ ಪೂಜೆ ಮಾಡುವಂತ ಕ್ರಮ. ಶುಚಿ ಏನಕ್ಕೆ ಮಾಡ್ತೇವೆ? ಒಂದು ಆರೋಗ್ಯ ಉತ್ತಮವಾಗಿರ್ಲಿ, ಮನೆಯಲ್ಲಿ ಏನು ಜಾಡಿದೆ, ಕ್ರಿಮಿ ಕೀಟಾಣುಗಳೆಲ್ಲ ಇದೆ, ಅದೆಲ್ಲ ಶುದ್ಧಿಯಾಗಿ ನೆಕ್ಸ್ಟ್ ನಾವು ಸಹಜವಾಗಿ ನಿತ್ಯ ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತೇವೆ. ಹಾಗೆ ನಮ್ಮ ಶರೀರಕ್ಕೂ ಸಹ ಋತು ಅನುಸಾರವಾಗಿ ಶೋಧನಿಸಬೇಕು. ಈ ವೃದ್ಧಿ ಆಗಿರುವಂತ ದೋಷಗಳು ಹೊರಗಡೆ ಬರಬೇಕು, ಹೊರಗಡೆ ಬಂದಾಗ ಮಾತ್ರ ಅದನ್ನ ಸಮಾವಸ್ಥೆಗೆ ಬರುತ್ತೆ. ಒಮ್ಮೆ ದೋಷ ಸಮಾವಸ್ಥಕ್ಕೆ ಬಂದಾಗ ನಾವು ಹೆಲ್ದಿ ಆಗಿರಬಹುದು. ಇದು ಸ್ವಸ್ಥರಲ್ಲಿ ಅಂದ್ರೆ ಹೆಲ್ದಿ ಇರೋ ಇಂಡಿವಿಜುವಲ್ಸ್ ಅಲ್ಲಿ ಋತು ಶೋಧನೆ ಹೇಗೆ ಮಾಡ್ಕೊಳ್ಳೋದು. ನೆಕ್ಸ್ಟ್ ಈಗ ಡಿಸೀಸ್ ಕಂಡೀಷನ್ಸ್ ಇರುತ್ತೆ, ಆಲ್ರೆಡಿ ಒಂದು ವ್ಯಕ್ತಿಗೆ ರೋಗ ಬಂದಿರುತ್ತೆ, ಆ ರೋಗವನ್ನ ಮೂಲಗಳಿಂದ ಅಂದ್ರೆ ಫ್ರಮ್ ಸಿನ್ಸ್ ರೂಟ್ಸ್ ಹೇಗೆ ಅದನ್ನ ಹೊರಗಡೆ ಹಾಕೋದು ಅಂದ್ರೆ ಆ ರೋಗಕ್ಕೆ ಅನುಗುಣವಾಗಿ ನಾವು ಶೋಧನೆ ಕೊಡ್ತಾ ಬರ್ತೇವೆ. ಇದು ನಮ್ಮ ಪಂಚಕರ್ಮದ್ದು ಮೇನ್ ಥೀಮ್. ಮೇಡಮ್, ನೀವು ಹೇಳಿದ್ರಿ ಪಂಚಕರ್ಮವನ್ನ ಯಾರು ಈಗಾಗ್ಲೇ ಆರೋಗ್ಯ ಚೆನ್ನಾಗಿದೆ ಅವರು ಕೂಡ ತಗೊಂಡು ಇನ್ನೂ ಆರೋಗ್ಯ ವೃದ್ಧಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ರಿ. ಈ ಪಂಚಕರ್ಮ ಚಿಕಿತ್ಸೆ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ? ನಾನಾಗ್ಲೇ ಹೇಳಿದಾಗೆ ಪಂಚಕರ್ಮದಲ್ಲಿ ಮೇನ್ಲಿ 5 ಸೆಟ್ ಆಫ್ ಟ್ರೀಟ್ಮೆಂಟ್ಸ್ ಇರುತ್ತೆ. ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತಮೋಕ್ಷಣ, ಇವು ಪಂಚಶೋಧನಸಗಳು. ವಮನ ಅಂದ್ರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ವಾಂತಿ ಮಾಡಿಸೋದು. ಹೀಗೆ ಏನ್ ನಮ್ಗೆ ಯೂಶ್ವಲಿ ಏನಾದ್ರೂ ತಿಂದಾಗ ಅಜೀರ್ಣ ಆಗಿ ಏನ್ ವಾಂತಿ ಆಗುತ್ತಲ್ಲ ಆ ತರ ವಾಂತಿ ಅಲ್ಲ. ಈ 5 ಕರ್ಮಕ್ಕೂ ಇದರದೇ ಆದಂತ ಪೂರ್ವತಃ ಕರ್ಮಗಳು, ಪೂರ್ವ ಸಿದ್ಧತೆ ಕರ್ಮಗಳಿರುತ್ತೆ. ನಾವ್ ಅದಕ್ಕೆ ಪೂರ್ವಕರ್ಮ ಅಂತ ಹೇಳ್ತೇವೆ. ಯಾವುದೇ ಪಂಚಶೋಧನ ಆಗ್ಲಿ ಪೂರ್ವಕರ್ಮ, ಪ್ರಧಾನ ಕರ್ಮ, ಪಶ್ಚಾತ್ ಕರ್ಮ. ಪೂರ್ವಕರ್ಮದಲ್ಲಿ ಪೂರ್ವ ಚಿಕಿತ್ಸೆ, ಪ್ರಧಾನ ಕರ್ಮದಲ್ಲಿ ಅಸಚ್ ಏನ್ ಶೋಧನೆ ಇದೆ ಅದನ್ನ ಕೊಡ್ತೇವೆ. ಪಶ್ಚಾತ್ ಕರ್ಮದಲ್ಲಿ ಒಂದಿಷ್ಟು ಆಹಾರ ಪದ್ಧತಿಗಳಿರುತ್ತೆ. ಪೂರ್ವಕರ್ಮದಲ್ಲಿ ಯೂಶ್ವಲಿ ನಾನಾಗ್ಲೇ ಹೇಳಿದೆ, ಒಂದು ರೋಗ ಉತ್ಪತ್ತಿ ಆದಾಗ ದೋಷಗಳು ಏರುಪೇರಾಗಿ ಹೋಗ್ತದೆ, ಅಂದ್ರೆ ವೃದ್ಧಿ ಆಗ್ತದೆ. ಒಂದಿಷ್ಟು ಆಮ ಅಂದ್ರೆ ವಿಷ ಉತ್ಪತ್ತಿ ಮಾಡ್ತದೆ. ಆ ವಿಷಾಂಶಗಳೇನಿದೆ ಡೀಪ್ ರೂಟೆಡ್ ಅಂದ್ರೆ ತುಂಬಾ ಮೂಲಕ್ಕೆ ಹೋಗಿ ಕುತ್ಕೊಂಡಿರುತ್ತೆ ಮ್ಯಾಮ್, ಆಗ ಮಾತ್ರ ರೋಗ ಉತ್ಪತ್ತಿ ಆಗಿರೋದು. ಆ ಡೀಪ್ ರೂಟೆಡ್ ಅಲ್ಲಿ ಏನಿರುತ್ತೆ ಶರೀರದ ತುಂಬಾ ಮೂಲ ಶಾಖೆಯಲ್ಲಿ ಹೋಗಿರುತ್ತಲ್ಲ ಅದೆಲ್ಲ ಹೊಟ್ಟೆಗೆ ಬರಬೇಕು ಅಂದ್ರೆ ಆಮಾಶಯಕ್ಕೆ ಹೊಟ್ಟೆಗೆ ಬರಬೇಕು ಅಂದ್ರೆ ಒಂದಿಷ್ಟು ಚಿಕಿತ್ಸೆ ಆಗ್ಬೇಕು. ಈಗ ನೋಡಿ, ಒಂದ್ ಪಾತ್ರೆಯಲ್ಲಿ ಹಾಲು ಹಾಕಿ ಬಿಸಿ ಮಾಡ್ಲಿಕ್ಕೆ ಇಡ್ತೇವೆ, ಒಂದ್ ಫ್ಲೇಮ್ ಎಷ್ಟು ಚಿಕ್ಕದಾಗಿರುತ್ತೋ ಹಾಲಲ್ಲೇ ಬೇಯ್ತಾ ಇರ್ತದೆ, ಒಂದ್ ಸ್ವಲ್ಪ ಫ್ಲೇಮ್ ಜಾಸ್ತಿ ಇದೆ ಹಾಲು ಉಕ್ಕುತ್ತೆ ಅಲ್ವಾ. ಸೇಮ್ ಥಿಂಗ್ ವಿತ್ ದೋಷಸ್. ಡೀಪ್ ರೂಟೆಡ್ ಇರುವಂತ ದೋಷಸ್ ಅನ್ನ ನಾವು ಸ್ನೇಹನ ಸ್ವೇದನದ ಮುಖಾಂತರ ಹೊಟ್ಟೆಗೆ ತರ್ತೇವೆ. ಸ್ನೇಹ ಅಂದ್ರೆ ಒಂದಿಷ್ಟು ತುಪ್ಪನೋ ಅಥವಾ ಒಂದ್ ಜಿಡ್ಡಿನಂಶ ಇರುವಂತ ತುಪ್ಪ, ಔಷಧಿಯಿಂದ ಮಾಡಿರುವಂತ ತುಪ್ಪ, ಔಷಧಿಯಿಂದ ಮಾಡಿರುವಂತ ಎಣ್ಣೆಯನ್ನ ಕುಡಿಲಿಕ್ಕೆ ಕೊಡ್ತೇವೆ. ಅದು ಏನಾಗ್ತದೆ ಅಂದ್ರೆ ಡೀಪ್ ರೂಟೆಡ್ ಹೋಗಿ ಒಂದ್ ಸ್ವಲ್ಪ ದೋಷಸ್ ಎಲ್ಲ ಲೂಸ್ನಪ್ ಮಾಡುತ್ತೆ. ಒಮ್ಮೆ ಅದು ಅಲ್ಲಿ ಲೂಸ್ನಪ್ ಆದ ನಂತರ ನಾವ್ ಹೇಗೆ ಗ್ಯಾಸ್ ಫ್ಲೇಮ್ ಜಾಸ್ತಿ ಮಾಡಿದಾಗ ಹಾಲು ಉಕ್ಕುತ್ತೋ ಹಾಗೆ ಸ್ವೇದನ ಚಿಕಿತ್ಸೆ ಅಂದ್ರೆ ಶಾಖೆ ಕೊಡ್ತೇವೆ. ಅದು ಮೆಡಿಕೇಟೆಡ್ ಇರುತ್ತೆ, ಡಿಪೆಂಡ್ಸ್ ಅಪ್ ಆನ್ ದ ಕಂಡೀಷನ್. ಆ ಶಾಖೆ ಕೊಟ್ಟಾಗ ದೋಷಸ್ ಎಲ್ಲ ಲೂಸ್ನಪ್ ಆಗಿರುವಂತದ್ದು ಹಾಲು ಹೇಗೆ ಉಕ್ಕುತ್ತೋ ಹಾಗೆ ಆ ದೋಷಸ್ ಎಲ್ಲ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಟುವರ್ಡ್ಸ್ ಆಮಾಶಯ, ಅಂದ್ರೆ ಹೊಟ್ಟೆಗೆ ಮೂಮೆಂಟ್ ಸ್ಟಾರ್ಟ್ ಆಗ್ಲಿತ್ತೆ. ಒಮ್ಮೆ ದೋಷಸ್ ಎಲ್ಲ ಹೊಟ್ಟೆಗೆ ಬಂದ ನಂತರ ನಾವು ಮೆಡಿಸಿನ್ ಕೊಡ್ತೇವೆ ಪ್ರಧಾನ ಕರ್ಮಕ್ಕೆ, ಅಂದ್ರೆ ವಾಂತಿ ಮಾಡಿಸ್ಲಿಕ್ಕೆ. ಅದು ವಾಂತಿ ಮಾಡಿಸೋದು ಹೇಗಿರುತ್ತೆ ಅಂದ್ರೆ ಇಷ್ಟೇ ಮೆಡಿಸಿನ್ ಕೊಡ್ಬೇಕು, ಇಷ್ಟೇ ಕ್ವಾಂಟಿಟಿ ಹೊರಗಡೆ ಬರಬೇಕು, ಈ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಈ ಒಂದು ಲಕ್ಷಣಸ್ ಎಲ್ಲ ನೋಡಿದಾಗ ವಾಂತಿ ನಿಲ್ಲಿಸಬೇಕು ಅಂತ ಇರುತ್ತೆ. ಅದು ಮತ್ತೆ ಯಾವಾಗ ಬೇಕಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಮ್ಯಾಮ್. ಅದಕ್ಕೆ ಒಂದಿಷ್ಟು ಕಫ ಕಾಲ ಅಂತ ಇರುತ್ತೆ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲೇ ಮಾಡಿಸ್ಬೇಕು ಅಂತ ಇರುತ್ತೆ. ಒಮ್ಮೆ ವಾಮಿಟ್ ಆದ ನಂತರ ಅದು ಪ್ರಧಾನ ಕರ್ಮ. ನೆಕ್ಸ್ಟ್ ಪಶ್ಚಾತ್ ಕರ್ಮ. ಈಗ ವಾಮಿಟ್ ಎಲ್ಲ ಆದ ನಂತರ ಆ ಜೀರ್ಣಹಾರ ಶಕ್ತಿ ಕುಂದಿರುತ್ತೆ, ಅಂದ್ರೆ ಅಗ್ನಿ ಕ್ಷೀಣಿಸಿರುತ್ತೆ ಒಂದ್ ಸ್ವಲ್ಪ, ಕ್ವಾಲಿಟಿ ಆಫ್ ಅಗ್ನಿ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನಾವು ನಿಧಾನವಾಗಿ ಅಗ್ನಿಯನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಬರಬೇಕು, ಯಾಕಂದ್ರೆ ದೋಷಸ್ ಮತ್ತೆ ಅಗ್ನಿ ಸಮಾವಸ್ಥೆಯಲ್ಲಿದ್ರೆ ಮಾತ್ರ ಸ್ವಸ್ಥರಾಗಿರ್ತಾರೆ. ಅದು ಅಗ್ನಿ ಕುಂದಿರುತ್ತೆ, ಹಾಗಾಗಿ ನಾವು ಸಂಸರ್ಜನ ಕ್ರಮ ಅಂತ ಮಾಡಿಸ್ತೇವೆ. ಅಂದ್ರೆ ಡಯಟರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಆ ಒಂದು ವಿಶೇಷ ಆಹಾರ ಪದ್ಧತಿ ಇರುತ್ತೆ. ಇದೇ ಆಹಾರವನ್ನ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಹೀಗೆ. ಪ್ರಧಾನ ಕರ್ಮ ಅಂದ್ರೆ ವಾಂತಿ ಹೇಗಾಗಿದೆ, ಆ ಶೋಧನ ಪ್ರಾಪರ್ಲಿ ಎಷ್ಟು ಕ್ವಾಂಟಿಟಿ ಅಲ್ಲಿ ಆಗಿದೆ ಅದನ್ನ ನೋಡಿ ನಾವು ಆಹಾರ ಪದ್ಧತಿಯನ್ನ ಅಂದ್ರೆ ಪಥ್ಯಾಪತ್ಯ ಡಿಸೈಡ್ ಮಾಡ್ತೇವೆ. ಇದಿಷ್ಟು ಒಂದು ಕರ್ಮ ಅಂದ್ರೆ ಒಂದು ವಮನ. ಇದನ್ನ ಯೂಶುವಲಿ ವಮನವನ್ನ ನಾಭಿಯಿಂದ ಮೇಲೆ, ಅಂದ್ರೆ ನಾಭಿಯಿಂದ ಮೇಲೆ ಇರುವಂತ ಅಂಗಾಂಗಗಳ ರೋಗ ಲೈಕ್ ದಮ್ಮು, ಅಸ್ತಮಯಸ್ ಇರ್ಬೋದು, ಅಥವಾ ತುಂಬಾ ಸೋರಿಕೆ ಆಗುವಂತ ಸೋರಿಯಾಸಿಸ್, ಜಿಡ್ಡು, ನೀರಿನಂಶ ತುಂಬಾ ಬರ್ತದೆ ಆತರ ಸ್ಕಿನ್ ಕಂಡೀಷನ್ಸ್ ಅಲ್ಲಿ, ಬೊಜ್ಜು, ಮತ್ತೆ ತುಂಬಾ ರಕ್ತಸ್ರಾವ, ಮುಟ್ಟಿನ ಟೈಮಲ್ಲಿ ತುಂಬಾ ಸ್ರಾವ ಆಗ್ತದೆ ಆ ಕಂಡೀಷನ್ಸ್ ಅಲ್ಲೆಲ್ಲ, ಮತ್ತೆ ಸ್ಕಾಲ್ಪ್ ಸೋರಿಯಾಸಿಸ್, ತುಂಬಾ ಮೊಡವೆ ಎಲ್ಲ ಆಗ್ತದೆ, ಕಫ ವೃದ್ಧಿಯಾಗಿರೋ ಲಕ್ಷಣದಲ್ಲಿ, ಕಫ ವೃದ್ಧಿಯಾಗಿರೋ ವ್ಯಾಧಿಯಲ್ಲಿ ನಾವು ವಮನ ಯೂಶುವಲಿ ಪ್ರಿಫರ್ ಮಾಡ್ತೇವೆ. ಮತ್ತೆ ಇದಕ್ಕೂ ನೀವು ಫಿಸಿಷಿಯನ್ಸ್ ಹತ್ರ, ಪಂಚಕರ್ಮ ಸ್ಪೆಷಲಿಸ್ಟ್ ಹತ್ರ ಬಂದ್ರೆ ಯಾರು ಮಾಡಿಸ್ಬೇಕು ಯಾರು ಮಾಡಿಸಬಾರ್ದು ಅಂತ ಕರೆಕ್ಟ್ ಆಗಿ ಹೇಳ್ತಾರೆ, ಮತ್ತೆ ಯಾವ ರೋಗಕ್ಕೆ ಯಾವ ಶೋಧನ ಮಾಡಿಸ್ಬೇಕು ಅಂತ ಇರುತ್ತೆ. ಇದು ವಮನ ಆಯ್ತು. ನೆಕ್ಸ್ಟ್ ಬರ್ದು ವಿರೇಚನ. ವಿರೇಚನದಲ್ಲೂ ನಾವು ಸೇಮ್ ಸ್ನೇಹಪಾನ, ಅಂದ್ರೆ ಪೂರ್ವಕರ್ಮ ಏನಿದೆ ವಮನಕ್ಕೆ ಅದೇ ರೀತಿ ಮಾಡಿಸ್ತೇವೆ. ಇಲ್ಲಿ ಬೀದಿ ಮಾಡಿಸೋ ಪದ್ಧತಿ ಇರ್ತದೆ, ಒಂದ್ ಪರ್ಟಿಕ್ಯುಲರ್ ಡೇ ನಿಮ್ಗೊಂದಿಷ್ಟು ಔಷಧಿ ಕೊಟ್ಟು ಇಷ್ಟೇ ಟೈಮಲ್ಲಿ ಬೇದಿ ಮಾಡಿಸ್ತೇವೆ ಅಂತ ಇರ್ತದೆ. ಇದು ಯೂಶುವಲಿ ಪಿತ್ತಜ ವ್ಯಾಧಿಗಳಲ್ಲಿ ಕೊಡ್ತೇವೆ, ಅಂದ್ರೆ ನಾಭಿಯಿಂದ ಕೆಳಗಡೆ ಇರುವ ಅಂಗಾಂಗಗಳಿಗೆ. ಈಗ ಕುಷ್ಠ, ಯಾವುದೇ ಸ್ಕಿನ್ ಎಕ್ಸಿಮಾ ಆಗ್ಲಿ, ಸೋರಿಯಾಸಿಸ್ ಆಗ್ಲಿ, ನೆಕ್ಸ್ಟ್ ತುಂಬಾ ರಕ್ತಸ್ರಾವ ಆಗ್ತದೆ ಮುಟ್ಟಿನ ಟೈಮಲ್ಲಿ, ಕ್ರಾನಿಕ್ ಹೆಡ್ಡೆಗ್ ಬರ್ತದೆ, ಉರಿಮೂತ್ರ ಅಲ್ಲಿ ಆಗ್ತದೆ, ಆ ಕಂಡೀಷನ್ಸ್ ಅಲ್ಲಿ ವಿರೇಚನ ಕೊಡ್ತೇವೆ. ನೆಕ್ಸ್ಟ್ ಬರೋದು ಬಸ್ತಿ ಅಂತ ಹೇಳಿ. ಬಸ್ತಿ ನಿಮ್ಗೆ ಎನೆಮ ಗೊತ್ತಿರ್ಬೋದು, ನಮ್ಮ ಆಯುರ್ವೇದದಲ್ಲಿ ಇದು ಮೆಡಿಕೇಟೆಡ್, ಬೇರೆ ಬೇರೆ ಔಷಧಿ ದ್ರವ್ಯಗಳನ್ನು ಹಾಕಿ ಆಯಾ ರೋಗಕ್ಕೆ ಅನುಗುಣವಾಗಿ ಆಯಾ ಡ್ರಗ್ಸ್ ನ ಫಾರ್ಮ್ ಮಾಡಿ ನಾವು ಬಸ್ತಿ ಕೊಡ್ತಾ ಬರ್ತೇವೆ. ಇದು ಬಸ್ತಿ ಮೇನ್ಲಿ ಕೊಡುದು ವಾತದೋಷಕ್ಕೆ, ದೋಷಗಳಲ್ಲಿ ಪ್ರಧಾನವಾದದ್ದು ವಾತದೋಷ. ಹಾಗೆ ನಮ್ಮದು ಪಂಚಶೋಧನದಲ್ಲಿ ಬಸ್ತಿ ಚಿಕಿತ್ಸೆ ಅದರದೇ ಆದಂತ ಒಂದು ಮಹತ್ವ ಇದೆ, ಎಲ್ಲಾ ಶೋಧನಕ್ಕೂ ಅದರದೇ ಆದ ಮಹತ್ವ ಇದೆ, ಆದ್ರೆ ಬಸ್ತಿಗೆ ಒಂದ್ ಸ್ವಲ್ಪ ಅರ್ಧ ಚಿಕಿತ್ಸೆ ಅಂತ ಹೇಳ್ತೇವೆ ಬಸ್ತಿ. ಇದನ್ನ ಯೂಶುವಲಿ ವಾತಜ ವ್ಯಾಧಿ ಅಂದ್ರೆ ಪಕ್ಷಾಘಾತ ಅಂದ್ರೆ ಪ್ಯಾರಲಿಸಿಸ್ ಕಂಡೀಷನ್ಸ್ ಅಲ್ಲಿ, ನೆಕ್ಸ್ಟ್ ಅಧರಾಂಗವಾತ ಅಂದ್ರೆ ನ್ಯೂರಲಜಿಕಲ್ ಡಿಸಾರ್ಡರ್ಸ್ ಅಲ್ಲಿ, ಸಾಟಿಕ ಅಲ್ಲೆಲ್ಲ ಬಸ್ತಿ ಕೊಡ್ತೇವೆ. ನೆಕ್ಸ್ಟ್ ಬರೋದು ನಸ್ಯ. ನಸ್ಯ ಅನ್ನೋದು ಭುಜದ ಮೇಲೆ ಭಾಗಕ್ಕೆ ಅಂಗಾಂಗಗಳಿಗೆ ಚಿಕಿತ್ಸೆ, ಅಂದ್ರೆ ನಾಸಾಹಿ ಶಿರಸೋ ದ್ವಾರಂ ಅಂತ ಹೇಳ್ತೇವೆ, ಮೂಗು ಶಿರಸಿನ ದ್ವಾರ ಅಂತ ಹೇಳ್ತೇವೆ. ಇದಕ್ಕೆ ಔಷಧಿ ದ್ರವ್ಯದಿಂದ ಮಾಡಿರುವಂತ ಒಂದು ಸ್ನೇಹ ಎಣ್ಣೆ ಅಥವಾ ಚೂರ್ಣ ಕಷಾಯ ಒಂದಿಷ್ಟು ಹಾಕಿ ಮೇಲಿರುವಂತ ದೋಷಗಳನ್ನ ಹೊರಗಡೆ ಹಾಕ್ತೇವೆ. ಯೂಶುವಲಿ ಕಂಡೀಷನ್ಸ್ ಅಂದ್ರೆ ಈ ಅಲರ್ಜಿಕ್ ರಾನೈಟಿಸ್ ಅಲ್ಲಿ, ಕೂದಲು ತುಂಬಾ ಬಿಳಿ ಆಗಿದೆ, ನೆಕ್ಸ್ಟ್ ಸ್ಕಾಲ್ಪ್ ಸೋರಿಯಾಸಿಸ್ ಅಲ್ಲಿ, ಭುಜದ ನೋವು, ಸರ್ವೈಕಲ್ ಸ್ಪಾಂಡಿಲೈಸಿಸ್ ಕೇಸಸ್ ಎಲ್ಲ ನಸ್ಯ ಕೊಡ್ತೇವೆ. ನೆಕ್ಸ್ಟ್ ಬರೋದು ಲಾಸ್ಟ್ ಶೋಧನ ಬಂದು ರಕ್ತ ಮೋಕ್ಷಣ. ರಕ್ತದಲ್ಲಿ ಯಾವುದೇ ವಿಕಾರಸ್ ಇದ್ರೆ ಒಂದಿಷ್ಟು ರಕ್ತವನ್ನ ಒಂದ್ ಕೆಲವೊಂದು ಪ್ರೊಸೀಜರ್ ಮುಖಾಂತರ, ಜಲೋ ಕವಚರಣ ಆ ತರದೆಲ್ಲ ಇದೆ, ಸಿರಾವೇದ, ಇದರಿಂದ ಮುಖಾಂತರ ನಾವು ಕಲುಷಿತ ರಕ್ತವನ್ನ ಹೊರಗಡೆ ಹಾಕ್ತೇವೆ. ಒಮ್ಮೆ ಕಲುಷಿತ ರಕ್ತ ಹೊರಗಡೆ ಬಂದ್ರೆ ಹೊಸ ರಕ್ತ, ಶುದ್ಧಿಯಾದ ರಕ್ತ ಉತ್ಪತ್ತಿ ಆಗುತ್ತೆ ಅನ್ನೋದೊಂದು ಇಂಪಾರ್ಟೆನ್ಸ್. ಡಾಕ್ಟರ್, ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಬಹಳ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ತಿಳಿಯುವ ಹಾಗೆ ಮಾಹಿತಿಗಳನ್ನ ಕೊಟ್ಟಿದ್ದೀರಿ, ಧನ್ಯವಾದಗಳು. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಪಂಚಕರ್ಮ ಚಿಕಿತ್ಸೆ ಈ ಕುರಿತು ಹುಬ್ಬಳ್ಳಿಯ ಹೆಗ್ಗೇರಿ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಅಶ್ವಿನಿ ಹುಟಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ, ಪಂಚಕರ್ಮ ಚಿಕಿತ್ಸೆಯ ಯಾವುದಾದರೂ ಎರಡು ವಿಧಿಗಳನ್ನು ತಿಳಿಸಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ ಮೆಣಸು ಶುಂಠಿ ಅಲವೇರ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ, ಬಿಎಎಂಎಸ್ ಪದವಿ ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ, ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ, ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ, ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕೃಷಿರಂಗದಲ್ಲಿ ಇನ್ನು ಮುಂದೆ ಮೈಕ್ರೋಗ್ರೀನ್ಗಳ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಶಂಭುಲಿಂಗಪ್ಪ ಬಿಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ಶಂಭುಲಿಂಗಪ್ಪ ಅವರು ಇದ್ದಾರೆ. ಡಾಕ್ಟರ್ ಶಂಭುಲಿಂಗಪ್ಪ ಬಿಜಿ ಅವರು ಸಾಯಿ ಮಾನವ ಅಭಿವೃದ್ಧಿ ವಿಶ್ವವಿದ್ಯಾಲಯ ಕಮಲಾಪುರ ಕಲಬುರಗಿಯ ಒಂದು ಸಹಾಯಕ ಪ್ರಾಧ್ಯಾಪಕರು, ಮದ್ದನಹಳ್ಳಿಯೊಳಗೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಾಯಿ ಸಂಸ್ಥೆ ಅಂದರೆ ಖಂಡಿತವಾಗಿ ಕೂಡ ಒಂದು ಸಮಾಜ ಸೇವೆಗೆ ಹೆಸರಾಗಿರುವಂಥದ್ದು, ಮತ್ತು ಮುಖ್ಯವಾಗಿ ವೈದ್ಯಕೀಯವಾಗಿರ್ಬೋದು, ಸೇವಾ ಮನೋಭಾವನೆ ಹೆಂಗಿರಬೇಕು ಅಂಥೇಳಿ ಅವರು ಅದರಿಂದ ನಾನು ಕಲಿಬೇಕು ಅಂಥ ಒಂದು ಸಂಸ್ಥೆಯೊಳಗೆ ಅವ್ರು ಕೆಲಸ ಮಾಡ್ತೇವೆ. ಅವ್ರದ್ದು ಭಾಳ ಸಂತೋಷ. ಇವತ್ತು ನೋಡ್ರಿ, ನಮಗೆ ಪೌಷ್ಟಿಕಾಂಶಗಳು ನಮ್ಮ ಜೀವನಕ್ಕೆ ಭಾಳ ಅಗತ್ಯ ಇದೆ. ಒಂದು ಉತ್ತಮ ಆರೋಗ್ಯ ನಿರ್ವಹಣೆ ಮಾಡಬೇಕು ಅಂದರೆ 12 ವಿಟಮಿನ್ನು 13 ಮಿನರಲ್ಸ್ ಬೇಕು ಅಂತದೆ. ಅಂದರೆ ಈ ಮೈಕ್ರೋನ್ಯೂಟ್ರಿಯೆಂಟ್ಸು ಬೇಕಾಗ್ತದೆ, ಮತ್ತು ನಮಗೆ ಈ ಪಿಷ್ಟ, ಆಮೇಲೆ ಸಕ್ಕರೆ ಪದಾರ್ಥ, ಆಮೇಲೆ ಈ ನಾರು, ಇವೆಲ್ಲ ಜೊತೆಗೆ ಈ ವಿಟಮಿನ್ ಯುಕ್ತವಾದಂಥ ಆಹಾರ ಬೇಕು. ಅದಕ್ಕೆ ಒಂದು ಹೊಸ ಈ ಕಲ್ಪನೆ ಇದೆ, ಹೀಗೆ ಮೈಕ್ರೋಗ್ರೀನ್ಸ್ ಅಂಥೇಳಿ ಬೆಳೀತಾ ಇದ್ದಾರೆ. ಅಂದರೆ ಹಸಿರೆಲೆ, ಸಣ್ಣ ಸಣ್ಣ 2 ಎಲೆಗಳ ಒಂದು ಜೊತೆಗೆ ದೇಟು ಇರ್ತದೆ. ಅದನ್ನು ಹಾಗೆ ತಿನ್ನಲಿಕ್ಕೆ ಸಾಧ್ಯ ಆದರೆ ನಿಮಗೆ ಪೌಷ್ಟಿಕಾಂಶಗಳು ಹಾಗೇ ಇದ್ದು ನಿಮಗೆ ಒಂದು ಜೀವನದೊಳಗೆ ಒಂದು ಉತ್ತಮವಾದ ಮಲ್ಟಿವಿಟಾಮಿನ್ಗಳಿಂದ, ಯಾಕಂದರೆ ಪ್ರತಿಯೊಂದು ಕೋಟಿಗಟ್ಟಲೆ ನಮ್ಮ ಜೀವಕೋಶಗಳು, ನಮ್ಮ ದೇಹದೊಳಗದ ಪ್ರತಿ ಜೀವಕೋಶವು ಕೂಡ ಬೇಕಾದ ಆಹಾರನೇ ಮಲ್ಟಿವಿಟಾಮಿನ್. ಆ ವಿಟಾಮಿನ್ ಸರಿಯಾಗಿ ಪ್ರಮಾಣದಲ್ಲಿ ಸಿಗಬೇಕು ಅಂತಂದರೆ ಈ ಮೈಕ್ರೋಗ್ರೀನ್ಸ್ ಒಂದು ಒಳ್ಳೆ ಪರಿಹಾರ. ಆ ನಿಟ್ಟಿನೊಳಗೆ ಇವತ್ತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಡಾಕ್ಟರ್ ಶಂಭುಲಿಂಗಪ್ಪ ಅವರು ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಶಂಭುಲಿಂಗಪ್ಪ ಅವರೇ. ನಮಸ್ಕಾರ. ಡಾಕ್ಟರ್ ಶಂಭುಲಿಂಗಪ್ಪ ಬಿಜಿ ಅವರೇ, ನೀವು ಮೈಕ್ರೋಗ್ರೀನ್ಸ್ ಕುರಿತಂತೆ ಭಾಳ ಸೂಕ್ಷ್ಮವಾದ ಒಂದು ವಿಷಯ ಕುರಿತಂತೆ ಅಭ್ಯಾಸ ಮಾಡಿದ್ದೀರಿ, ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಈ ಮೈಕ್ರೋಗ್ರೀನ್ಸನ್ನು ನಾವು ಆಹಾರದಲ್ಲಿ ಹೆಂಗೆ ಬಳಸ್ಬೋದು, ಮತ್ತು ಮುಖ್ಯವಾಗಿ ಈ ಮೈಕ್ರೋಗ್ರೀನ್ಸ್ ನಾವು ತಯಾರು ಮಾಡ್ಬೋದು, ರೈತ ಬಾಂಧವರು ಹೆಂಗೆ ತಯಾರು ಮಾಡ್ಬೋದು, ಮತ್ತು ಯಾವ ಬೀಜಗಳನ್ನ ಉಪಯೋಗ ಮಾಡಬೇಕು, ಮತ್ತು ಎಷ್ಟು ಜಾಗ ಬೇಕಾಗ್ತದೆ, ಎಷ್ಟು ಸಮಯ ಬೇಕಾಗ್ತದೆ, ಅದಕ್ಕಿಂತ ಮೊದಲು ಮೈಕ್ರೋಗ್ರೀನ್ಸ್ ಅಂದ್ರೇನು ನಮ್ಮ ರೈತ ಬಾಂಧವರಿಗೆ ವಿಸ್ತೃತವಾದ ಮಾಹಿತಿ ಮಾಡಿಕೊಡ್ರಿ. ಖಂಡಿತ ಸರ್. ಸರ್, ಈಗ ಮೊದಲು ಮೈಕ್ರೋಗ್ರೀನ್ಸ್ ಅಂದ್ರೆ ಈ ಬೀಜನ, ಅಂದರೆ ತರಕಾರಿ ಬೀಜ ಇರ್ಬೋದು, ಸೊಪ್ಪಿನ ಬೀಜ ಇರ್ಬೋದು, ಅದನ್ನು ಹಾಕಿ ಬೀಜ ನಾವು ಮೊಳಕೆ ಹೊಡೆದು ಸಸಿ ಆದ ನನ್ನ ಮೇಲೆ 2 ಎಲೆ ಇರುವ ಸಮಯದಲ್ಲಿ ಅದು ಕಾಂಡ ಸಮೇತ ಏನು ನಾವು ಕಟಾವ್ ಮಾಡಿ ತಿಂತೀವಿ ಅದಕ್ಕೆ ಮೈಕ್ರೋಗ್ರೀನ್ಸ್ ಅಂತ ಹೇಳ್ತಾರೆ. ಇನ್ನು ಮೈಕ್ರೋಗ್ರೀನ್ಸ್ನ ಯಾವ್ಯಾವ ಬೀಜಗಳನ್ನು ತಯಾರು ಮಾಡ್ಬೋದಪ್ಪ ಅಂತಂದ್ರೆ, ಇವು ನಿಮ್ಗೆ ಕೊತ್ತಂಬರಿ ಇರ್ಬೋದು, ಮೆಂತೆ ಇರ್ಬೋದು, ಪಾಲಕ್ ಇರ್ಬೋದು, ಆಮೇಲೆ ಮೂಲಂಗಿ ಇರ್ಬೋದು, ಈ ಥರದ ಎಲ್ಲ ಸೊಪ್ಪಿನ ಸೊಪ್ಪಿನ ಬೀಜಗಳು ಹಾಗೂ ತರಕಾರಿ ಬೀಜಗಳಿಂದ ನಾವು ಮೈಕ್ರೋಗ್ರೀನ್ಸನ್ನು ತಯಾರು ಮಾಡ್ಬೋದಾಗಿದೆ. ಇದಕ್ಕೆ ಜಾಗ ಏನಷ್ಟು ಬೇಕಾಗಲ್ಲ, ಯಾಕಂದರೆ ಇದಕ್ಕೆ ಕಡಿಮೆ ಜಾಗ ನಮಗೆ ಎಷ್ಟು ಬೇಕು ಅಥವಾ ನಾವೆಷ್ಟು ಉತ್ಪಾದನೆ ಮಾಡ್ಬೇಕಂತ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಬಹಳಷ್ಟು. ಇನ್ನು ಇನ್ನು ಒಳಗಡೆ ಮನೆ ಒಳಗಡೆನೂ ಕೂಡ ನಾವು ಬೆಳೆಸ್ಬೋದು, ಮನೆ ಹೊರಗಡೆನೂ ಕೂಡ ಬೆಳೆಸ್ಬೋದು. ಭಾಳ ಕಡಿಮೆ ಜಾಗ ಹಾಗೂ ಭಾಳ ಕಡಿಮೆ ಸಮಯದಾಗ ನಾವು ಇದನ್ನು ಮಾಡ್ಬೋದಾಗಿದೆ. ಭಾಳ ಕಡಿಮೆ ಸಮಯ ಅಂದರೆ ಒಂದು 2-8 ದಿವಸದೊಳಗೆ ನಾವು ಇದನ್ನು 10 ದಿವಸದೊಳಗೆ ನಾವು ಇದನ್ನು ತಯಾರು ಮಾಡ್ಬೋದಾಗಿದೆ. ಸೊ ಇದನ್ನು ನಾವು ಎಲ್ಲ ರೈತರು ಇರ್ಬೋದು ಯಾರಾದ್ರೂ ಮಾಡೋಕ್ಕೆ ಸಾಧ್ಯತೆ ಇದೆ. ಡಾಕ್ಟರ್ ಸೆಂಬಲಿಂಗಪ್ಪ ಅವರೇ, ಈಗ ಮೈಕ್ರೋಗ್ರೀನ್ಸು ಮತ್ತು ಮೊಳಕೆ ಕಾಳುಗಳು ಇವುಗಳ ನಡುವೆ ವ್ಯತ್ಯಾಸ ಏನು? ಯಾಕಂದರೆ ಮೊಳಕೆ ಕಾಳುಗಳು ಕೂಡ ನಮಗೆ ಹಸಿ ತರಕಾರಿ ಥರ ನಮಗೆ ಸಾಕಷ್ಟು ಪ್ರೋಟೀನ್ ಕೊಡ್ತಾವೆ ಮತ್ತು ಆಮೇಲೆ ವಿಟಮಿನ್ಗಳನ್ನು ಹಸಿಯಾಗಿ ಸಿಗ್ತಾವೆ ಅಂದರೆ ಆದರೆ ಹಾಳಾಗದೇ ನಮಗೆ ಸಿಗ್ತಾವೆ. ಈಗ ಪೋಷಕಾಂಶ ದೃಷ್ಟಿಯಿಂದ ಈ ಮೈಕ್ರೋಗ್ರೀನ್ಸನ್ನು ಹೆಂಗೆ ನೋಡ್ತೀರಿ ನೀವು? ಮತ್ತು ಮುಖ್ಯವಾಗಿ ಈ ಮೈಕ್ರೋಗ್ರೀನ್ ನಾವು ಬೆಳಿತೀವಲ್ಲ, ಬೆಳೆಯುವ ವಿಧಾನವನ್ನು ಹೆಂಗೆ ಇರ್ತದೆ, ಮತ್ತು ಆಮೇಲೆ ಇದು ವ್ಯವಹಾರ ಮಾಡ್ಬೋದಾ ಹೆಂಗೆ, ಇದರಿಂದ ನಮಗೆ ಮಾರುಕಟ್ಟೆ ಮಾಡಿ ನಮಗೆ ಲಾಭ ಸಿಗ್ತದೆ ನೀವು? ಮತ್ತು ಏನೇನು ಸಾಮಗ್ರಿಗಳನ್ನು ನಾವು ಮೈಕ್ರೋಗ್ರೀನ್ಸ್ ಬೆಳಿಬೇಕು ಅಂದರೆ ಉಪಯೋಗ ಮಾಡಬೇಕು, ಯಾವ ಥರ ಬೀಜಗಳನ್ನ ತರಬೇಕು, ರೈತ ಬಾಂಧವರಿಗೆ ಈ ಮಾಹಿತಿಯನ್ನು ಮಾಡ್ಕೊಡ್ಬೋದು? ಖಂಡಿತ ಸರ್. ಸರ್, ಇವಾಗ ಮೊದಲು ಮೈಕ್ರೋಗ್ರೀನ್ಸ್ನ ಹೆಂಗೆ ಬೆಳಿಬೇಕು ಅಂತ ಹೇಳೋಣ. ಸೊ ಮೈಕ್ರೋಗ್ರೀನ್ಸನ್ನು ನಾವು ನಮ್ಮದು ನಾ ಈಗಾಗಲೇ ಹೇಳ್ದಂಗೆ ತರಕಾರಿ ಬೀಜ ಅಥವಾ ಸೊಪ್ಪಿನ ಬೀಜಗಳನ್ನು ನಾವು ಅದರಿಂದ ಮೈಕ್ರೋಗ್ರೀನ್ಸ್ನ ಬೆಳಿಬೋದು ಅಂತ ಹೇಳಿದೆ. ಹೆಂಗೆ ಮಾಡಬೇಕು? ಈಗ ಅದರಾಗೆ ನಮ್ಮದು ಬಟಾಣಿ ಇರ್ತವೆ, ಗೋಧಿ ಇರ್ತವೆ, ಈ ಥರದನ್ನ ನಾವು ಒಂದು ದಿವಸ ನೆನೆ ಇಡಬೇಕು. ಹಿಂದಿನ ದಿವಸ ನೆನೆ ಇಟ್ಟು ಮರುದಿವಸನ ಅದನ್ನು ಟ್ರೇಗೆ ತೂತಿರುವಂತಹ ಪ್ಲಾಸ್ಟಿಕ್ ಟ್ರೇಗೆ, ಅದರಲ್ಲಿ ಪ್ಲಾಸ್ಟಿಕ್ ಟ್ರೇದಲ್ಲಿ ನಾವು ಮಾಡಬೇಕು, ಈ ಕೋಕೋಪಿಟ್ ಅಂತ ಬರುತ್ತೆ ಅಥವಾ ನಾವು ಮಣ್ಣೆ ಇರ್ಬೋದು ಅಥವಾ ಗ್ರೋಯಿಂಗ್ ಮೀಡಿಯಾ ಅಂತ ಹೇಳ್ತಾರೆ. ಗ್ರೋಯಿಂಗ್ ಮೀಡಿಯಾ ಅಂದ್ರೆ ಈ ನಿಮ್ಗೆ ಕೋಕೋಪಿಟ್ಟು, ಸಗಣಿ ಗೊಬ್ಬರ, ಮತ್ತು ಮಣ್ಣು, ಉಸುಗು ಎಲ್ಲ ಸೇರಿ ನಾವೇನಾದ್ರು ತಯಾರು ಮಾಡ್ಕೊಂಡಿದ್ರೆ ಅಂಥದ್ರೊಳಗಾಗಲಿ ಮಣ್ಣಿನೊಳಗಾಗಲಿ ಅಥವಾ ಕೋಕೋಪಿಟ್ ಒಳಗಾಗಲಿ ನಾವು ಯಾವುದಾದ್ರಲ್ಲಿ ಒಂದರಲ್ಲಿ ಈ ನೆನೆ ಇಟ್ಟಿದ ಬೀಜನ, ಇವು ಯಾವ ಸ್ವಲ್ಪ ಹಾರ್ಡ್ ಕೋಟ್ ಅಂದ್ರೆ ದಪ್ಪ ಇರ್ತದೆ ಮೇಲೆ ಕೋಟ್, ಅಂಥವನ್ನು ಒಂದು ದಿವಸ ನೆನೆ ಇಡಬೇಕು. ಇನ್ನು ನಮ್ಗೆ ಈ ಸೊಪ್ಪಿನ ಬೀಜ, ತರಕಾರಿ ಬೀಜ ಅಷ್ಟೇನು ಇರೋಂಗಿಲ್ಲ, ಅವನ್ನ ನೇರವಾಗಿ ನಾವು ಏನು ಮಾಡ್ಬೋದು, ಈಗೇನು ಗ್ರೋಯಿಂಗ್ ಮೀಡಿಯಾ ಪ್ಲಾಸ್ಟಿಕ್ ಟ್ರೇ ಮೇಲೆ ಹಾಕಿರ್ತೀವಿ ಅಥವಾ ಕೋಕೋಪಿಟ್ ಹಾಕಿರ್ತೀವಿ, ಅದ್ರ ಮೇಲೆ ನಾವು ಹಸಿ ತೇವಾಂಶ ಇರುವಂತಹ ಕೋಕೋಪಿಟ್ಟಿಗೆ ನಾವು ಅದು ಬೀಜ ತೊಗೊಂಡು ಒತ್ತಬೇಕು, ಸಮಾನವಾಗಿ ಹರಡಿ ಒತ್ತಿಡಬೇಕು. ಒತ್ತಿಟ್ಟು 2 ದಿವಸ ಅದನ್ನು ನಾವು ಪೇಪರ್ ಅಥವಾ ನಮ್ಮದೊಂದು ಯಾವ್ದಾದ್ರು ಬಟ್ಟೆ ತೊಗೊಂಡು ಅದನ್ನು ಮುಚ್ಚಿಡಬೇಕು, ಡಾರ್ಕ್ ಪ್ಲೇಸ್ ಅಂತ ಹೇಳ್ತಾರೆ, ಡಾರ್ಕ್ ರೂಮ್ ಅಂತ. ಆ ಥರ ಮುಚ್ಚಿಟ್ಟ ಮೇಲೆ 2 ದಿವಸದೊಳಗೆ ಮೊಳಕೆ ಹೊಡಿತೈತಿ. ಮೊಳಕೆ ಹೊಡೆದ್ಮೇಲೆ ನಾವೇನು ಮಾಡಬೇಕು, ಅದು ಮೊಳಕೆ ಹೊಡೆದನ್ನು ತೆಗೆದು ಹೊರಗಡೆ ನಮ್ಗೆ ಅರ್ಧ ಬಿಸಿಲು ಅಥವಾ ಅರ್ಧ ನೆರಳು ಇರುವಂಥ ಜಾಗದಲ್ಲಿ ನಾವು ತಂದಿಟ್ಟು ಅದಕ್ಕೆ ನಾವು ಸ್ಪ್ರೇ ಮಾಡ್ಕೊತ ಹೋಗಿ, ಮತ್ತು ಸೇಮ್ ಇಲ್ಲಿ ಬರೋಬ್ಬರ್ ಸ್ಪ್ರೇ ಮುಖಾಂತರ ದಿನಕ್ಕೆ 2 ಸಲ ನಾವು ಸ್ಪ್ರೇ ಮಾಡ್ಕೊತ ಹೋದ್ರೆ 7-8 ದಿವಸದೊಳಗೆ ನಮಗೆ ಅವು ಮೈಕ್ರೋಗ್ರೀನ್ಸ್ ರೆಡಿ ಆಗಿಬಿಡ್ತವೆ. ದಂಟು ಅಥವಾ 2 ಎಲೆ ಬಂದಿರುವಂತಹ ಥರ ಇರ್ತವೆ, ಅದನ್ನು ರೆಡಿ ಆಗಿರ್ತವೆ, ಅದನ್ನು ನಾವು ಕಟಾವು ಮಾಡಿ ನಾವು ಬಳಸ್ಬೋದಾಗಿದೆ. ಈ ಥರ ನಾವು ಮೈಕ್ರೋಗ್ರೀನ್ಸ್ನ ಇದು ಬೆಳೆಯುವ ವಿಧಾನ. ಇನ್ನು ನಾವು ಇದನ್ನು ಆಹಾರದಲ್ಲಿ ಹೆಂಗೆ ಬಳಸ್ಬೋದಪ್ಪ ಅಂತಂದರೆ, ಈಗ ನಾವು ಸಲಾಡ್ ಅಂತ ಮಾಡ್ತಾರೆ, ಜ್ಯೂಸ್ ಅಂತ ಮಾಡ್ತಾರೆ, ಆಮೇಲೆ ನಾವು ಸಾಂಬಾರಿಗಿರ್ಬೋದು, ಚಟ್ನಿಗಿರ್ಬೋದು, ಇವು ಎಲ್ಲ ರೀತಿಯಲ್ಲಿನೂ ಕೂಡ ಅದನ್ನು ಬಳಸ್ಬೋದಾಗಿದೆ. ಇನ್ನು ವ್ಯವಹಾರವಾಗಿ ನೀವು ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಮಾಡ್ಬೋದು. ಈ ನಮ್ಮದು ಮನೆಯಲ್ಲಿರುವಂಥ ಗೃಹಿಣಿಯರು ಇರ್ಬೋದು, ಯುವಕರು ಇರ್ಬೋದು, ರೈತರು ಇರ್ಬೋದು, ಯಾರಿಗೆ ನಮಗೆ ಕೆಲಸ ಇಲ್ಲ ಅಥವಾ ಜಾಗ ಇಲ್ಲ ಅಂತ ಅಂದ್ಕೊಳ್ಳೋ ಬದಲಿ ಇದನ್ನು ಕೂಡ ಮೈಕ್ರೋಗ್ರೀನ್ಸನ್ನು ಕೂಡ ನಾವು ವ್ಯವಹಾರವಾಗಿ ಮಾಡ್ಬೋದಾಗಿದೆ. ಹೆಂಗೆ ಮಾಡ್ಬೋದಪ್ಪ ಅಂದರೆ, ಅದೇ ಅವರು ಒಂದು ಸಣ್ಣ ಉದ್ದಿಮೆಯಾಗಿ ನಾವು ಅದನ್ನು ಶುರು ಮಾಡಿ ಅದನ್ನು ಬೆಳೆದು ಬೇರೆಯವ್ರಿಗೆ ಯಾರಿಗೆ ಅದು ತೊಗೊಳ್ಬೇಕು ಅವಕಾಶ ಇದೆ ಇದು ಬೇಕಂತ ಹೇಳ್ತಾರೆ, ಅವ್ರಿಗೆ ನಾವು ಮಾರಾಟ ಮಾಡ್ಬೋದಾಗಿದೆ. ಇನ್ನು ಏನೆಲ್ಲ ಸಾಮಗ್ರಿಗಳು ಬೇಕಂತ ಕೇಳಿದ್ರಿ, ಇದಕ್ಕೆ ನಮಗೆ ಉತ್ತಮವಾದ ಬೀಜ ಮತ್ತು ಪ್ಲಾಸ್ಟಿಕ್ ಟ್ರೇ ಬೀಜ ಬೇಕು. ಇನ್ನು ಗ್ರೋಯಿಂಗ್ ಮೀಡಿಯಾ, ಕೋಕೋಪಿಟ್ಟು, ಮಣ್ಣು, ಅದು ಬೇಕಾಗ್ತದೆ. ನೀರೊಂದು ಸ್ವಲ್ಪ ಚಲೋ ನೀರು ಬೇಕಾಗತ್ತಿ, ಒಳ್ಳೆಯ ವಾತಾವರಣ, ಇವಿಷ್ಟೇ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಇನ್ನು ಪೋಷಕಾಂಶಗಳ ದೃಷ್ಟಿಯಿಂದ ಇದು ಭಾಳಷ್ಟು ಮಹತ್ವ ಐತಿ. ಹೆಂಗಂದ್ರೆ ಇದರಲ್ಲಿ ವಿಟಮಿನ್ಸು, ಪ್ರೋಟೀನ್ಸು ಮತ್ತು ಫೈಬರು, ನೀರಿನ ಅಂಶ ಎಲ್ಲ ಇರೋ ಕಾರಣಕ್ಕಾಗಿ ಇದನ್ನು ಭಾಳಷ್ಟು ಈಗಿನ ದಿನಗಳಲ್ಲಿ ಭಾಳಷ್ಟು ಪ್ರಚಲಿತವಾಗಿ ಇದೆ, ಎಲ್ಲರೂ ಭಾಳಷ್ಟು ಬಳಸ್ತಾ ಇದ್ದಾರೆ. ಇದನ್ನು ನಾವು ಎಲ್ಲರೂ ಬಳಸ್ಬೋದಾಗಿದೆ. ಮೊಳಕೆ ಕಾಳುಗಳಿಂದ ಹೆಂಗೆ? ಹಾಂ, ಮೊಳಕೆ ಕಾಳು ಮತ್ತು ಮೈಕ್ರೋಗ್ರೀನ್ಸ್ ನಡುವೆ ಇರೋ ವ್ಯತ್ಯಾಸ ಏನಪ್ಪ ಅಂದರೆ, ಈ ಮೊಳಕೆ ಕಾಳಲ್ಲಿ ಏನು ಮಾಡ್ತೀವಿ, ಆ ಕಾಳು ಮತ್ತು ಮೊಳಕೆ ಅಷ್ಟೇ ನಾವು ತಿಂತೀವಿ, ಇದು ಅಲ್ಲಿ ಎಲ್ಲಿಯೂ ನಮಗೆ ಕಾಂಡ ಮತ್ತು ಎಲೆ ಬಂದಿರೋಂಗಿಲ್ಲ. ಆದರೆ ಇಲ್ಲಿ ನಾವು ಆ ಕಾಳನ್ನು ನಾವು ಮಣ್ಣಿನಲ್ಲಿ ಅಥವಾ ಕೊಕ್ಕೋಪಿಟ್ಟಲ್ಲಿ ಹಾಕಿರೋ ಕಾರಣಕ್ಕಾಗಿ ಕಾಳನ್ನು ನಾವು ಬಳಸೋಕ್ಕೆ ಬರೋಂಗಿಲ್ಲ. ಬರೇ ನಾವೇನು ಮಾಡ್ತೀವಿ, ಕಾಳಿನ ಮೇಲಿಂದ ಕಾಂಡ ಮತ್ತು ಎಲೆ ಇರ್ತಲ್ಲ ಆ ಪ್ರಮಾಣನ ಕಟ್ ಮಾಡ್ಕೊಂಡು ಕಟ್ ಮಾಡಿ ಸೀಸರ್ ಅಥವಾ ಕತ್ತರಿ ಬ್ಲೇಡ್ ಎದರಿಂದ್ರನಾದರೂ ಚಲೋ ಬ್ಲೇಡಲ್ಲಿ ಕಟ್ ಮಾಡಿ ಅಥವಾ ಕತ್ತರಿಲಿ ಕಟ್ ಮಾಡ್ಕೊಂಡು ನಾವು ಮೇಲಿದ ಪದಾರ್ಥ ನಾವು ಉಪಯೋಗಿಸ್ಕೋಬೇಕಾಗಿದೆ. ಇದರ ಮತ್ತು ಮೊಳಕೆ ಕಾಳಿನ ಮತ್ತು ಅದರ ನಡುವೆ ಇರೋ ವ್ಯತ್ಯಾಸ ಅಂದರೆ ಇಷ್ಟೇ. ಭಾಳ ಸಂತೋಷ ಡಾಕ್ಟರ್ ಸಂಬಲಿಂಗಪ್ಪ ಅವರೇ. ಈಗ ಎಲ್ಲ ವಯೋಮಾನದವರು ಈ ಮೈಕ್ರೋ ಗ್ರೈಂಡ್ಸನ್ನು ಉಪಯೋಗ ಮಾಡ್ಬೋದು ಹೆಂಗೆ, ಮತ್ತು ಆಮೇಲೆ ಯಾವಾಗ ಈ ಮೈಕ್ರೋ ಗ್ರೈಂಡ್ಸನ್ನು ಈ ಸಸಿ ತಿನ್ನೋದು ಯಾವಾಗ ನಾವು, ಮತ್ತು ಮುಖ್ಯವಾಗಿ ಈ ಬೀಜಗಳು ಎಲ್ಲಿ ಸಿಗ್ತಾವೆ, ಉತ್ಪಾದನೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಏನು ಮಾಡಬೇಕು, ಮತ್ತು ಈ ಭಾಳ ಪ್ರಮುಖವಾಗಿ ಅಂದ್ರೆ ಕಟಾವು ಮಾಡಿದ ಎಷ್ಟು ದಿನಗಳೊಳಗೆ ಈ ಮೈಕ್ರೋ ಗ್ರೈಂಡ್ಸನ್ನು ನಾವು ಸೇವನೆ ಮಾಡಬೇಕು, ಅದನ್ನು ಸ್ಟೋರ್ ಮಾಡಿಡೋದು ಇದೆಯಾ ಹೆಂಗೆ? ಓಕೆ, ಖಂಡಿತ ಸರ್. ಸೊ ಮೈಕ್ರೋಗ್ರೀನ್ಸ್ನ ಎಲ್ಲ ವಯೋಮಾನದವರು, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲ ವಯೋಮಾನದವರು ತಿನ್ಬೋದಾಗಿದೆ, ಎಲ್ಲರೂ ಬಳಸ್ಬೋದು. ಇನ್ನು ಸರಿಯಾದ ಸಮಯ ಮುಂಜಾನೆ ಬ್ರೇಕ್ಫಾಸ್ಟ್ ಅಂದರೆ ತಿಂಡಿ ಜೊತೆಗೆ ಮತ್ತು ಮಧ್ಯಾಹ್ನ ಊಟದ ಜೊತೆಗೆ ನಾವು ಅದನ್ನು ಬಳಸ್ಬೋದಾಗಿದೆ. ಹೆಂಗಪ್ಪ ಅಂದರೆ ಮುಂಜಾನೆ ತಿಂಡಿ ಜೊತೆಗೆ ನೀವು ಅದನ್ನು ಸಲಾಡ್ ಅಂತನಾದರೂ ಬಳಸಿ, ಚಟ್ನಿ ಸಾಂಬಾರ್ ಈ ರೀತಿ ಯಾವುದಕ್ಕಾದ್ರೂ ಉಪಯೋಗಿಸ್ಕೋಬಹುದು. ಇನ್ನು ಕಟಾವು ಮಾಡಿ ನೀವು ಕರೆ ಅಂದ್ರೆ ಅದನ್ನು ಕಟಾವ್ ಮಾಡಿ ಫ್ರೆಶ್ ಆಗಿಂದಾಗ ತಿಂದ್ರೆ, ಅವತ್ತ ತಿಂದ್ರೆ ಬಹಳಷ್ಟು ಚಲೋ, ಬಹಳಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಗ್ತಾವೆ. ಇಲ್ಲಪ್ಪ ಅಂದ್ರೆ ನಿಮ್ಗೆ ಅವತ್ತು ತಿನ್ನಕ್ಕಾಗಲ್ಲ, ನಾವೆಲ್ಲೋ ತೊಗೊಂಡು ಬಂದು ತಿಂತ ಇದೀವಿ ಅಂತಂದ್ರೆ ನೀವು ಸ್ಟೋರ್ ಮಾಡಿನೂ ಕೂಡ ಫ್ರಿಜ್ಜಲ್ಲಿಟ್ಟು ತಿನ್ಬಹುದು. ನೀವು ತೊಗೊಂಡು ಬಂದು ಒಂದು 4-5 ದಿವಸ ಅಥವಾ 6-7 ದಿವಸದೊಳಗಾಗಿ ನೀವು ಅದನ್ನು ನೀವು ಬಳಸಲೇಬೇಕು. ಅದಾದಮೇಲೆ ಬಳಸೋಕ್ಕೆ ಅದು ಅಷ್ಟು ಮಟ್ಟಿಗೆ ಸೂಕ್ತ ಇರಲ್ಲ. ಬೀಜ ಇವನು ಬೆಳೀಲಿಕ್ಕೆ ಬೀಜ ಎಲ್ಲಿ ಸಿಗ್ತಾವಪ್ಪ ಅಂತಂದ್ರೆ ನಿಮಗೆ ತೋಟಗಾರಿಕೆ ಇಲಾಖೆಯಲ್ಲಿರ್ಬೋದು, ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿರ್ಬೋದು, ಇನ್ನು ಪ್ರೈವೇಟ್ ಈಗ ಆಲ್ರೆಡಿ ಆನ್ಲೈನ್ ಅಂತೇನು ಹೇಳ್ತಾರೆ ನಿಮ್ಗೆ ಗೂಗಲ್ನಾಗ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಸ್ಟೋರಲ್ಲಿ, ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟೋರ್ಸ್ ಅಂತ ಇರ್ತಾವೆ, ನಿಮ್ಗೆ ಅಲ್ಲಿ ಹೋಗಿ ಚೆಕ್ ಮಾಡಿದರೆ ಅವೆಲ್ಲ ಬೀಜಗಳು ಕೂಡ ನಿಮಗೆ ಸಿಗ್ತಾವೆ. ಅದನ್ನು ತೊಗೊಂಡು ಬಂದು ನೀವು ಖಂಡಿತ ಮನೆಯಲ್ಲೇ ಬೆಳಿಬೋದಾಗಿದೆ. ಈಗ ಮೈಕ್ರೋಗ್ರೀನ್ಸ್ ಅನ್ನೋದು ಭಾಳ ಈ ಜನಪ್ರಿಯ ಆಗ್ತಾ ಇದೆ ಇತ್ತೀಚಿನ ದಿನಗಳು, ಯಾಕಂದರೆ ಆರೋಗ್ಯದ ಸಮಸ್ಯೆಗಳು ಭಾಳ ಇದೆ, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಅದಲ್ರಿ ಇವೆಲ್ಲ, ಶುಗರ್ ಬಿ ಪಿ, ಅದರಿಂದ ದೂರ ಇರಬೇಕಂದ್ರೆ ಮೈಕ್ರೋಗ್ರೀನ್ಸ್ ಅಂತ ಒಂದು ಮಲ್ಟಿವಿಟಾಮಿನ್ಗಳು ಬೇಕಾಗ್ತದೆ, ಇದು ಭಾಳ ಅವಶ್ಯಕತೆ ಅದು. ಮತ್ತು ಈ ಯಾವ ಥರದ ವಾತಾವರಣ ಇರಬೇಕಂತೀರಿ ಮೈಕ್ರೋಗ್ರೀನ್ಸ್ ಬೆಳಿಬೇಕು ಅಂತಂದರೆ? ಹಸಿ ತರಕಾರಿ ನಾವು ಉಪಯೋಗ ಮಾಡ್ತಿರ್ತೀವಿ, ಈಗ ಹಸಿ ತರಕಾರಿ ತಿನ್ನಬೇಕು ಅಂತಾರೆ, ಹಸಿರು ತರಕಾರಿ ಜೊತೆಗೆ ಈ ಮೈಕ್ರೋಗ್ರೀನ್ಸು ಉಪಯೋಗ ಮಾಡಬೇಕು ಅಥವಾ ನಾವು ನಷ್ಟ ಉಪಯೋಗ ಮಾಡಿದ್ರೆ ನಡೀತದೆ? ಮತ್ತು ಈಗ ಮೈಕ್ರೋಗ್ರೀನ್ಸನ್ನು ನಾವು ಉತ್ಪಾದಿಸಿ ರೈತ ಬಾಂಧವರು ಮಾರಾಟ ಮಾಡಬೇಕಂದ್ರೆ ಎಲ್ಲಿ ಮಾರಾಟ ಮಾಡ್ಬೋದು, ಇವೆಲ್ಲ ಮಾಹಿತಿಗಳನ್ನು ಮಾಡ್ಕೊಡ್ಬೋದಾ? ಖಂಡಿತ ಸರ್, ಖಂಡಿತ. ಸೊ ಮೈಕ್ರೋಗ್ರೀನ್ಸನ್ನು ನಾವು ಮೊದಲು ಯಾಕೆ ಜನಪ್ರಿಯ ಆಗ್ತದಪ್ಪ ಅಂತಂದ್ರೆ, ಎಲ್ಲರಿಗೂ ಈಗ ಬ್ಯುಸಿ ಲೈಫ್ ಸ್ಟೈಲ್ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್, ಒಂದು ಕೂತ್ಕೊಂಡೆಲ್ಲ ಕೆಲಸ ಮಾಡ್ತಾರೆ ಅಥವಾ ಆಫೀಸಿಗೆ ಬರೀ ಮುಂಜಾನೆ ಓಡೋದು ಈ ಥರ ಆಗಿರೋ ಕಾರಣಕ್ಕಾಗಿ ಯಾರಿಗೂ ಕೂಡ ಫ್ರೆಶ್ ಆಗಿರೋ ತರಕಾರಿ ಬೆಳೆಗಳು ಸೊಪ್ಪನ್ನು ಬೆಳ್ಕೊಳಕ್ಕಾಗಲ್ಲ, ಆಮೇಲೆ ಅವರದೇ ಆದ ಕೆಲಸ ಇರ್ತದೆ. ಹೀಗಾಗಿ ಅದನ್ನು ಅವ್ರು ಮಾಡ್ತಾ ಇರ್ತಾರೆ, ಇನ್ನು ಬೆಳೆಯವ್ರಿಗೆ ಯಾರಿಗೆ ನಮ್ಗೆ ಕೆಲಸ ಇಲ್ಲ ಅಂತ ಬೆಳಿಬಹುದು. ಅಂಥವ್ರು ಯಾರಿಗೆ ಅವ್ರಿಗೆ ಆರೋಗ್ಯದ ದೃಷ್ಟಿಯಿಂದ ಯಾಕೆ ಜನಪ್ರಿಯವಾಗಿದೆ ಅಂದರೆ, ಈಗ ಆರೋಗ್ಯ ದೃಷ್ಟಿಯಿಂದ ಭಾಳಷ್ಟು ಎಲ್ಲರಿಗೂ ಜಾಗೃತಿ ಬಂದಿದೆ, ಆ ಕಾರಣಕ್ಕಾಗಿ ಎಲ್ಲರೂ ಮೈಕ್ರೋಗ್ರೀನ್ಸ್ನತ್ತ ವಾಲ್ತಾ ಇದ್ದಾರೆ. ಬೆಂಗಳೂರು ಕಡೆ ಇರ್ಬೋದು, ಅವ್ರ ಕಡೆ ಎಲ್ಲ ದುಡ್ಡಿದೆ ಆದರೆ ಆರೋಗ್ಯ ಕೂಡ ವಾಲ್ತಾ ಇದ್ದಾರೆ, ಹಿಂಗೆ ಜಾಗೃತಿ ಬಂದಿದೆ. ಸೊ ಆ ಕಾರಣಕ್ಕಾಗಿ ಮೈಕ್ರೋಗ್ರೀನ್ಸನ್ನು ಅವರು ಬಳಸ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಯಾರಿಗೆ ಆರೋಗ್ಯ ದೃಷ್ಟಿ ಒಂದು ಇಟ್ಕೊಂಡು ನಾವು ಚೆನ್ನಾಗಿ ಇನ್ನೂ ಆರೋಗ್ಯನ ಕಾಪಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀವಿ, ಅವರೆಲ್ಲ ಮೈಕ್ರೋಗ್ರೀನ್ಸ್ನ ಬಳಸ್ಬೋದಾಗಿದೆ. ಇನ್ನು ಎಷ್ಟು ಅದನ್ನು ತರಕಾರಿ ಬದಲು ಬಳಸ್ಕೋಬೋದಾ, ಬರೀ ಮೈಕ್ರೋಗ್ರೀನ್ಸ್ ಅಷ್ಟೇ ಬಳಸ್ಬೋದಂದ್ರೆ ಇಲ್ಲ, ತರಕಾರಿ ಜೊತೆಗೆ ಅದನ್ನು ಸಮ ಪ್ರಮಾಣದಲ್ಲಿ, ತರಕಾರಿ ಮತ್ತು ಮೈಕ್ರೋಗ್ರೀನ್ಸನ್ನು ಕೂಡ ಸಮ ಪ್ರಮಾಣದಲ್ಲಿ ನಾವು ಬಳಸ್ಬೋದಾಗಿದೆ. ತರಕಾರಿನೂ ಕೂಡ ಬಳಸಬೇಕು, ಅದ್ರ ಜೊತೆಗೆ ಇದನ್ನು ಕೂಡ ಬಳಸ್ಬೋದಾಗಿದೆ. ಇನ್ನು ಯಾವ್ಯಾವ ವಾತಾವರಣ ಹೆಂಗಿರಬೇಕಪ್ಪ ಇದಕ್ಕೆ ಅಂತಂದ್ರೆ, ನಾವು ಹೇಳ್ದಂಗೆ ಫಸ್ಟಿಗೆ ಬೆಳೆ ಮುಂದೆ ಬೀಜ ಹಾಕಿ ನಾವು ಮೊಳಕೆ ಹೊಡೆ ಮುಂದೆ ಡಾರ್ಕ್ ರೂಮ್ ಅಂತ ಕತ್ಲಿರಬೇಕು. ಇನ್ನು ಅದನ್ನು ತೊಗೊಂಡ್ಬಂದು ಹೊರಗೆ ಇಟ್ಟ ಮೇಲೆ ಅರ್ಧ ಬಿಸಿಲು ಅಥವಾ ಅರ್ಧ ನೆರಳು ಆ ಥರ ಜಾಗದಲ್ಲಿ ನಾವು ಬೆಳಿಬೋದಾಗಿದೆ. ವಾತಾವರಣ ಭಾಳಷ್ಟು ಶುಭ್ರವಾಗಿರಬೇಕು. ಇನ್ನು ಯಾವ್ಯಾವ ತೊಂದರೆಗಳು ಹೆಂಗೆ ಏನೇನು ಎದುರಾಗ್ಬೋದಪ್ಪ ಅಂದ್ರೆ, ಜಾಸ್ತಿ ನೀರು ಹಾಕಿದ್ರು ಕೂಡ ಅದು ಹಳದೇ ಆಗ್ಬಿಡ್ತೈತಿ ಅಲ್ಲಿ, ಹಂಗಾಗ ಜಾಸ್ತಿ ನೀರನ್ನು ಹಾಕಬಾರ್ದು, ಜಾಸ್ತಿ ಬಿಸಿಲಿಗೆ ಇಡಬಾರ್ದು. ಒಂದು ಕರೆಕ್ಟ್ ಸಮ ಪ್ರಮಾಣದಲ್ಲಿ ನೀರನ್ನು ಕೂಡ ನೀವು ನೋಡಿ ಒಂದು ದಿವಸಕ್ಕೆ 2 ಸಲ ಸ್ಪ್ರೇ ಮಾಡಬೇಕಷ್ಟೇ, ನೀರನ್ನು ಸುರಿಬಾರದು. ಅದೇ ರೀತಿ ಜಾಸ್ತಿ ಬಿಸಿಲಿಗೆ ಕೂಡ ಇಡಬಾರ್ದು. ಈ ರೀತಿ ಒಂದು ಹಾಫ್ ಶೇಡ್ ಅಥವಾ ಹಾಫ್ ಅರ್ಧ ನೆರಳು, ಭಾಗಶಃ ನೆರಳು ಭಾಗಶಃ ಬಿಸಿಲು ಅಂತ ಏನು ಹೇಳ್ತಾರೆ, ಆ ಥರ ವಾತಾವರಣದಲ್ಲಿ ಅದನ್ನು ಬೆಳಿಬೇಕು. ಈ ಮೈಕ್ರೋಗ್ರೀನ್ಗೆ ನಾವು ಮನೇಲಿ ಕೂಡ ನಾವು ವಾತಾವರಣ ಇಟ್ಕೊಂಡು ಆ ಮಣ್ಣನ್ನು ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬೋದು. ಆ ಮಣ್ಣು ಉಪಯೋಗ ಮಾಡಿರ್ತೀವಲ್ಲ, ಮತ್ತೆ ಉಪಯೋಗ ಮಾಡ್ಬೋದು ಹೆಂಗೆ? ಆಮೇಲೆ ಇನ್ನೊಂದು, ನಾವೇನು ಹಸಿರು ಹುಲ್ಲು ಈ ಗೋಧಿ ಹುಲ್ಲು ಬೆಳೀತಾರಲ್ಲ, ಮನೆಯೊಳಗೇ ಬೆಳೀತಾರೆ, ಮನೆಯೊಳಗೇ ಹಾಕ್ಬಿಡ್ತಾರೆ ಅದು ಸಸಿ ಬಂದು. ಹಂಗೆ ಈ ಮೈಕ್ರೋಗ್ರೀನ್ಸನ್ನು ಮನೆಯೊಳಗೂ ಬೆಳಿಬೋದು ಹೆಂಗೆ, ಒಳಾಂಗಣದೊಳಗೆ? ಮತ್ತು ಇನ್ನೇನು ಸ ನಿಮ್ಗೆ ಮೈಕ್ರೋಗ್ರೀನ್ಸ್ ಬೆಳೀಲಿಕ್ಕೆ ನಮ್ಮ ರೈತ ಬಾಂಧವರಿಗೆ ಹೆಂಗೆ ಇದು ಲಾಭದಾಯಕ ಅದ, ಮತ್ತು ಹೆಂಗೆ ಇದು ಆರೋಗ್ಯದಾಯಕ ಅದ, ಹೆಂಗೆ ನಾವು 4 ಮಂದಿಗೆ ಜನಪ್ರಿಯರಾಗಿ ಈ ಮೈಕ್ರೋಗ್ರೀನ್ಸ್ದ ರೈತ ಆಗ್ಬೋದು ಸರ್, ಮಾಹಿತಿ ಮಾಡ್ಕೊಡ್ಬೋದಾ? ಖಂಡಿತ ಸರ್. ಸೊ ನೀವು ಮೊದಲಿಗೆ ಕೇಳ್ದಂಗೆ ಮೈಕ್ರೋಗ್ರೀನ್ಸ್ ನಾವು ಏನದು ಗೋಧಿ ಅಥವಾ ಮನೆಯಲ್ಲೇ ಬೆಳಿತೀವಿ, ಅದನ್ನು ಕೂಡ ಈ ರೀತಿ ಮನೆಯಲ್ಲೇ ಬೆಳಿಬೋದಾ? ಖಂಡಿತ ಮನೆಯಲ್ಲಿ ಒಳಾಂಗಣದಲ್ಲಿ ಬೆಳಿಬೋದಾಗಿದೆ. ನೀವು ಅರ್ಧ ನೆರಳು ಅಂದರೆ ನೀವು ಮೊದಲಿಗೆ ನೀವು ಏನು ಕತ್ತಲಲ್ಲಿ ಇಟ್ಕೊಂಡು ಆಮೇಲೆ ನೀವು ಹೊರಗೆ ತಂದಿಟ್ಟು ಅದನ್ನು ಅರ್ಧ ನೆರಳು ಅಥವಾ ಅರ್ಧ ಬಿಸಿಲು ಬರುವ ಜಾಗದಲ್ಲಿ ಇಟ್ಟರೆ ಖಂಡಿತ ಮೈಕ್ರೋಗ್ರೀನ್ಸನ್ನು ನೀವು ಮನೆಯಲ್ಲಿ ಕೂಡ ಒಳಾಂಗಣದಲ್ಲೇ ಬೆಳಿಬೋದಾಗಿದೆ. ಇನ್ನು ತಾವು ಕೇಳ್ದಂಗೆ ಇದು ಎರಡನೇ ಸಲ ಅಂದರೆ ನೀವು ಎರಡು ಸಲ ಮಾತ್ರ ಕಟಾವು ಮಾಡ್ಬೋದಾಗಿದೆ ಮಣ್ಣು. ಈಗ ಒಂದು ಸಲ ನೀವು ಬಳಸಿದ ಮಣ್ಣನ್ನು ಎರಡು ಸಲ ಮಾತ್ರ ಬಳಸ್ಬೋದು. ಅದಾದಮೇಲೆ ಅದನ್ನು ಗೊಬ್ಬರವಾಗಿ ನಾವೇ ಮಾಡ್ಬೇಕಾಕೈತಿ, ಗೊಬ್ಬರವಾಗಿ ಅದನ್ನ ಬಳಸ್ಕೋಬೇಕು. ಆ ಮಣ್ಣನ್ನು ಎರಡು ಸಲ ಬಳಸ್ಕೊಂಡ ಮೇಲೆ ಗೊಬ್ಬರವಾಗಿ ಬಳಸ್ಬೇಕಾಕೈತಿ. ಇನ್ನು ಕೊನೆಗೆ ಇನ್ನು ನಮ್ಗೆ ಸೂಕ್ತ ಈಗ ರೈತರಿಗೆ ಸಲಹೆಗಳಪ್ಪ ಏನಪ್ಪ ಅಂತಂದ್ರೆ ಮೈಕ್ರೋಗ್ರೀನ್ಸನ್ನು ಯಾರು ಬೇಕಾದ್ದು ಯಾವಾಗ ಬೇಕಾದಾಗ ನಾವು ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಸಮಯ ಜಾಸ್ತಿ ಬೇಕಾಗಲ್ಲ, ಆಮೇಲೆ ದುಡ್ಡು ಕೂಡ ಜಾಸ್ತಿ ಬೇಕಾಗಲ್ಲ, ಜಾಗ ಕಡಿಮೆ ಬೇಕು, ಈ ಎಲ್ಲ. ಹೀಗಾಗಿ ಯಾರು ನಾವು ವಿದ್ಯಾರ್ಥಿಗಳಿರ್ಬೋದು, ಯುವಕರು ಇರ್ಬೋದು, ಗೃಹಿಣಿಯರು ಇರ್ಬೋದು, ಯಾರು ಕೂಡ ಮಾಡ್ಬೋದಾಗಿದೆ. ಮನೆಯಲ್ಲೇ ಅವ್ರು ತಯಾರು ಮಾಡ್ಬೋದು. ಅದನ್ನು ಸಮಯನೂ ನಿಮ್ಗೆ 7-8 ದಿವಸದಲ್ಲಿ ಬಂದುಬಿಡ್ತೈತಿ. ಮತ್ತು ನಮಗೆ ಬೇಕಾಗಿದ್ದನ್ನು ನಾವು ಬೆಳ್ಕೊಳ್ಳೋಕ್ಕಾದ್ರೂ ಮಾಡ್ಬೋದು, ಮಾರಾಟವಾಗಿದ್ರೂ ನಾವು ಅದನ್ನು ಉದ್ಯಮವಾಗಿದ್ರೂ ಮಾಡ್ಬೋದು. ಇನ್ನು ಎಲ್ಲಿ ಮಾರಾಟ ಮಾಡಬೇಕಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಆರ್ಗ್ಯಾನಿಕ್ ಸ್ಟೋರ್ಸ್ ಅಂತಿರ್ತವೆ, ಸಾವಯವ ಅಂಗಡಿಗಳಂತಿರ್ತವೆ, ತರಕಾರಿ ಅಂಗಡಿಗಳಂತಿರ್ತವೆ, ಅಥವಾ ಈಗ ಅಪಾರ್ಟ್ಮೆಂಟ್ಸ್ ಅಂತ ಏನು ಬಂದಿದೆ ಕಾನ್ಸೆಪ್ಟ್, ಅಲ್ಲಿ ಎಲ್ಲರೂ ಒಂದೇ ಕಡೆ ಇರ್ತಾರೆ. ಅಲ್ಲಿ ನೀವು ಯಾರಾದರೂ ಒಬ್ಬರು ತೊಗೊಂಡು ಬಂದು ಅದನ್ನ ಅಲ್ಲಿ ಹಚ್ಚಿದಾದ್ರೆ ಭಾಳಷ್ಟು ಜನ ಬಂದು ಅಂತ ತೊಗೊಂಡು ಹೋಗೋಕೆ ಅವಕಾಶ ಇದೆ. ಈ ರೀತಿಯಾಗಿ ಮೈಕ್ರೋಗ್ರೀನ್ಸನ್ನು ಯಾರಾದ್ರೂ ಒಂದು ಉದ್ಯಮವಾಗಿ ತೊಗೊಳ್ಳಿಕ್ಕೆ ಅವಕಾಶ ಇದೆ. ಭಾಳ ಸಂತೋಷ ಡಾಕ್ಟರ್ ಸೆಂಬಲಿಂಗಪ್ಪ ಬಿಜಿ ಅವರೇ. ಈಗ ನೋಡಿರಿ, ಮೈಕ್ರೋಗ್ರೀನ್ಸ್ ಅನ್ನೋದು ಒಂದು ಹೊಸ ಒಂದು ವಿಚಾರವನ್ನು ಹೇಳಿದಿರಿ. 13 ವಿಟಾಮಿನ್ಗಳು 11 ಮಿನರಲ್ ನಮ್ಮ ದೇಹಕ್ಕೆ ಬೇಕೇ ಬೇಕು. ವಿಟಾಮಿನ್ ಬಿ ಇರ್ಬೋದು, ವಿಟಾಮಿನ್ ಡಿ ಇರ್ಬೋದು, ವಿಟಾಮಿನ್ ಸಿ ಇರ್ಬೋದು, ಅಂದರೆ ಹಿಂಗೆ ಒಂದು ಹೇಳೋಂಗಿಲ್ಲ. ಅವು ಸಾಕಷ್ಟು ವಿಟಾಮಿನ್ಗಳದಾವೆ, ಅವುಗಳೆಲ್ಲ ಯಥೇಚ್ಛವಾಗಿ ಸಿಗೋ ಈ ಮೈಕ್ರೋಗ್ರೀನ್ಸ್. ಇದೊಂದು ಹೊಸ ವಿಚಾರ ನಮ್ಮ ರೈತ ಬಾಂಧವರಿಗೆ. ಇದು ಸರಳವಾಗಿ ಬೆಳಿಬೋದು, ಮನೆಯಲ್ಲಿ ಗೃಹಿಣಿಯರು ಕೂಡ ಬೆಳಿಬೋದು, ಇದನ್ನು ಒಂದು ಕೈತೋಟ ಇದ್ರೂ ಕೂಡ ಇನ್ನೂ ಸರಳವಾಗಿ ಬೆಳಿಬೋದು. ಅದಕ್ಕೆ ಇದ್ರ ಕುರಿತಂತ ಬಹಳ ವಿಸ್ತೃತವಾದ ಮಾಹಿತಿ ನೀಡಿದ್ದಾರೆ. ಮತ್ತು ಅದರ ಲಾಭದಾಯಕ ಅಂಶ ಏನಿದೆ, ಮತ್ತು ಇದನ್ನು ಮಾರಾಟ ಮಾಡೋದನ್ನು ಸರಳ, ಸಿಟಿಯೊಳಗಂತೂ ಇನ್ನೂ ಸರಳವಾಗಿ ಅಪಾರ್ಟ್ಮೆಂಟ್ಗಳ ಕಡೆ ಹೋಗಿ ಮಾರಾಟ ಮಾಡ್ಬೋದು. ಮತ್ತು ಆಮೇಲೆ ಇದು ಮುಖ್ಯ ಅಂದರೆ ನಿಮಗೆ ಲಾಭ, ಮತ್ತು ತೊಗೊಂಡವ್ರಿಗೆ ಲಾಭ. ಯಾಕಂದರೆ ಆರೋಗ್ಯವರ್ಧಕ, ಇವತ್ತು ಜೀವನ ಶೈಲಿ ಸಾಕಷ್ಟು ತೊಂದರೆಗಳಿರೋದ್ರಿಂದ ಈ ಮೈಕ್ರೋಗ್ರೀನ್ಸ್ ಉಪಯೋಗ ಮಾಡೋದ್ರಿಂದ ತೊಂದರೆಗಳನ್ನು ನಾವು ಕಡಿಮೆ ಮಾಡ್ಕೋಬೋದು. ಏನಾದರೂ ಸಮಸ್ಯೆಗಳು ಬಂದರೆ, ಅನುಮಾನ ಬಂದರೆ ನಿಮ್ಮನ್ನು ಸಂಪರ್ಕಿಸ್ಬೋದಾ? ದೂರವಾಣಿ ಸಂಖ್ಯೆ ಇದ್ರೆ ಹೇಳ್ಬಿಡಿ. ಎಸ್ ಸರ್, ನನ್ನ ದೂರವಾಣಿ ಸಂಖ್ಯೆ 9980080513. ಇನ್ನೊಮ್ಮೆ ಹೇಳೋದಾದರೆ 9980080513. ಭಾಳ ಸಂತೋಷ ಡಾಕ್ಟರ್ ಸಂಬಲಿಂಗಪ್ಪ ಅವರೇ. ಇಲ್ಲಿ ತನಕ ಮೈಕ್ರೋಗ್ರೀನ್ಸ್ ಬಗ್ಗೆ, ಈ ಪ್ರಸ್ತುತ ಸನ್ನಿವೇಶದೊಳಗೆ ಇದರ ಅಗತ್ಯತೆ ಎಷ್ಟಿದೆ ಅನ್ನೋದಾಯಿತು, ಆಮೇಲೆ ಹೇಗೆ ಅದು ಲಾಭದಾಯಕವಾಗಿದೆ, ಮತ್ತು ಆಮೇಲೆ ಇದು ಸರಳವಾಗಿ ಬೆಳಿಬೋದು, ಎಲ್ಲ ರೈತ ಬಾಂಧವರು ಬೆಳೆಯಲಿಕ್ಕೆ ಮುಂದೆ ಬರಲಿ ಅಂತ ಆಸೆ ಮಾಡ್ತಾ, ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಮೈಕ್ರೋಗ್ರೀನ್ಗಳ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಶಂಭುಲಿಂಗಪ್ಪ ಬಿಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿಯನ್. ಇನ್ನು ಮುಂದೆ ಜಮಖಂಡಿ ತಾಲೂಕು ಅಲಗೂರಿನ ಶಿವಲಿಂಗಪ್ಪ ವಾಯ ಮಂಕಣಿ ಹಾಗೂ ಸಂಗಡಿಗರಿಂದ ಭಜನಾ ಪದ. ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರು, ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರು, ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರು. ರೂಪು ಗಳಿಸಿದೆ ಮಹಾಮಹಿಮರೆಲ್ಲರ, ರೂಪು ಗಳಿಸಿದೆ ಮಹಾಮಹಿಮ